ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಪೈಸೆ ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿ ದರ, ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಲೋನ್ ಅಮೌಂಟ್. ಹತ್ತಿರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭೇಟಿ ನೀಡಿ. ಮಕ್ಕಳಲ್ಲಿ ಅಪೌಷ್ಟಿಕತೆಗೆ ಒಂದು ಕಾರಣ ಜಂತುಹುಳು ಇರಬಹುದು. 1-19 ವರ್ಷದ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಆಲ್ಬೆಂಡಾಜೋಲ್ ಮಾತ್ರೆಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆ ಮತ್ತು ಪೌಷ್ಟಿಕ ಆಹಾರ ಉಚಿತ. ಪೌಷ್ಟಿಕ ಆಹಾರ ನೀಡಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಮಗ್ರ ಪ್ರಾಥಮಿಕ ಆರೋಗ್ಯ ಆರೈಕೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಕಾರ್ಯಕ್ರಮ. ಪ್ರತಿಯೊಂದು ಆರೋಗ್ಯ ಉಪಕೇಂದ್ರವನ್ನು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸಿ ಸಾರ್ವಜನಿಕರಿಗೆ ಲಭ್ಯವಿರುವ ಹಾಗೆ ಸಮಾನತೆ ಆಧಾರಿತ ಒಳ್ಳೆಯ ಗುಣಮಟ್ಟದ ಹಾಗೂ ಕೈಗೆಟಕುವ ನಿಟ್ಟಿನಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ನೀಡುವ ಸಂಯೋಜಿತ ಯೋಜನೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ದೊರೆಯುವ ಸೇವೆಗಳು: ತಾಯಿ ಮಕ್ಕಳ ಆರೋಗ್ಯ ನಿರ್ವಹಣೆ, ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಮಾನಸಿಕ ರೋಗಗಳ ನಿರ್ವಹಣೆ, ಟೆಲಿಮೆಡಿಸಿನ್ ಮತ್ತು ಯೋಗ ಸೌಲಭ್ಯಗಳು ಹಾಗೂ ಇನ್ನಿತರ ಸೌಲಭ್ಯಗಳಿರುತ್ತವೆ. ಈ ಸೇವೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಪ್ರಯೋಗಾಲಯದ ಪರೀಕ್ಷೆ ಸೌಲಭ್ಯಗಳಿರುತ್ತವೆ. ಪ್ರಕಟಣೆ. ಜಿಲ್ಲಾ ಆಇಸಿ ವಿಭಾಗ ಹಾಗೂ ಸರ್ವೇಕ್ಷಣಾ ಘಟಕ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿವಮೊಗ್ಗ. ಮೊದಲಿಗೆ ಪ್ರಧಾನಮಂತ್ರಿಗಳ ಕೃಷಿ ಸಿಂಚಾಯಿ ಯೋಜನೆಯ ಕೃಷಿ, ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮ ಈ ಕುರಿತು ಶಿವಮೊಗ್ಗ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಅಧಿಕಾರಿಯಾದ ಶಿವಪ್ರಸಾದ್ ಅವರೊಡನೆ ಸಂದರ್ಶನ ಕೇಳೋಣ. ಶಿವಮೊಗ್ಗ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶಿವಪ್ರಸಾದ್ ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಶಿವಪ್ರಸಾದ್. ನಮಸ್ಕಾರ ಸರ್. ಈಗ ಪ್ರಧಾನಮಂತ್ರಿಗಳ ಕೃಷಿ ಸಿಂಚಾಯಿ ಯೋಜನೆ ಅಡಿನಲ್ಲಿ ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಯೋಜನೆ ಅಂದರೆ ನೀರಾವರಿ ಕಾರ್ಯಕ್ರಮಗಳಿಗೆ ಜಿಲ್ಲೆ ಘಟಕವಾರು, ರೈತ ವರ್ಗವಾರು ಮತ್ತು ಈ ಒಂದು ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥ ಒಂದು ಸ್ಕೀಮನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ ಅಥವಾ ಜಾರಿಗೊಳಿಸಿದೆ. ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಕೆಲವರಿಗೆ ಒಂದು ಭಾವನೆ ಇರುತ್ತೆ, ನಾವು ಈ ಒಂದು ಯೋಜನೆ ಮುಂದುವರಿಯೋದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಜಾಸ್ತಿ ನೀರು ಬಳಸಿದರೆ ನಮಗೆ ಬೆಳೆ ಜಾಸ್ತಿ ಬರುತ್ತಾ ಅಥವಾ ಕಮ್ಮಿ ನೀರು ಬಳಸಿದರೆ ಬೆಳೆಯೆಲ್ಲ ಹಾಳಾಗಿ ಹೋಗ್ಬಿಡುತ್ತಾ, ಈ ಒಂದು ಗೊಂದಲ ಸುಮಾರು ಜನ ರೈತರುಗಳಿಗಿದೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ, ಮನೆಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಈ ಕಾಲು ತೊಳೆಯೋದಕ್ಕೆ 1 ತಂಬಿಗೆ ನೀರು ಸಾಕು, 10 ತಂಬಿಗೆ ನೀರು ಯೂಸ್ ಮಾಡ್ತಾ ಇರ್ತಾರೆ. ನಲ್ಲಿ ಬಿಟ್ಕೊಂಡು ಹಲ್ಲು ಉಜ್ಕೊಳ್ತಾ ನಿಂತಿರ್ತಾರೆ, ಅದ್ರ ಪಾಡಿಗೆ ಅದು ನೀರು ಹೋಗ್ತಾನೆ ಇರುತ್ತೆ. ಇದು ಒಂಥರ ವೇಸ್ಟ್. ಇದು ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಜವಾಗಿ ಏನು ಎಷ್ಟು ನೀರು ಬೇಕಾಗತ್ತೆ, ಅದಕ್ಕಿಂತ ಮುಖ್ಯ ಈ ಸೂಕ್ಷ್ಮ ನೀರಾವರಿ ಯೋಜನೆ ಅಂತಂದ್ರೆ ಏನು? ಸೂಕ್ಷ್ಮ ನೀರಾವರಿ ಅಂದ್ರೆ ಕಡಿಮೆ ನೀರನ್ನು ಬಳಸಿ ಹೆಚ್ಚು ಇಳುವರಿ ಪಡೆಯಕ್ಕೆ ಒಂದು ಯೋಜನೆ ಅನುಕೂಲಕರವಾಗಿದೆ. ಹೆಂಗೆ ಅಂತಂದ್ರೆ, ಈಗ ಇಂದಿನ ಹಳೆ ಪದ್ಧತಿಯಲ್ಲಿ ಏನು ನಮ್ಮ ಈ ಜಮೀನುಗಳಲ್ಲಿ ನೀರನ್ನ ಹಾಯಿಸ್ತಾ ಇದ್ರು, ಜಾಸ್ತಿ ನೀರನ್ನ ಹಾಯಿಸ್ತಾರೆ, ಆದ್ರೆ ಕಡಿಮೆ ಇಳುವರಿ ಜೊತೆಗೆ ಹಲ್ಕಲಿ ಸಾಯಿಲ್ನೂ ಕೂಡ ವರದಾನವಾಗಿ ಪಡೀತಾರೆ. ಅಂದ್ರೆ ಅದು ವರದಾನ ಅಲ್ಲ, ಅದು ಆಕ್ಚುಲಿ ನಮ್ಮ ರೈತರಿಗೆ ಅಲ್ಕಲಿ ಸಾಯಿಲ್ಸ್ ಅಂದ ತಕ್ಷಣ ನಮಗೆ ಅದು ಪ್ರಾಬ್ಲಮೇ, ಅಂದ್ರೆ ತೊಂದರೆಯನ್ನ ಪಡ್ತಾರೆ ರೈತರು. ಮುಂದಿನ ದಿನಗಳಲ್ಲಿ ಅಲ್ಕಲಿ ಸಾಯಿಲ್ಸ್ ಅಂದ ತಕ್ಷಣ ಅಲ್ಲಿ ಬೆಳೆ ಕೂಡ ಮುಂದಿನ ದಿನಗಳಲ್ಲಿ ಬೆಳೆ ಬರಲ್ಲ. ಹಂಗಾಗಿ ನಾವೇನ್ ಮಾಡ್ಬೇಕು, ಕಡಿಮೆ ನೀರನ್ನ ಬಳಸ್ಕೊಂಡು ನಾವು ಹೆಚ್ಚುವರಿ ಇಳುವರಿ ಪಡೆಯಕ್ಕೆ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸಬಹುದು. ಈ ಸೂಕ್ಷ್ಮ ನೀರಾವರಿ ಅಂದ ತಕ್ಷಣ ನಮಗೆ ಎರಡು ರೀತಿ ಬರ್ತದೆ. ಒಂದು ಸ್ಪ್ರಿಂಕ್ಲರ್ ತುಂತುರು ನೀರಾವರಿ ಘಟಕ ಒಂದು ಬರುತ್ತೆ, ಅದರಲ್ಲಿ ಹನಿ ನೀರಾವರಿ ಘಟಕ ಒಂದು ಬರ್ತದೆ. ಹನಿ ನೀರಾವರಿಯಿಂದ ಹನಿ ನೀರನ್ನು ಬಳಸಲಿಕ್ಕೆ ಅಂದ್ರೆ ಹೆಚ್ಚಿನದಾಗಿ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಹನಿ ನೀರಾವರಿಯನ್ನು ಬಳಸ್ತೀವಿ. ಉದಾಹರಣೆಗೆ ಅಡಿಕೆ ತೋಟದಲ್ಲಿ ಅಡಿಕೆ ಬೆಳೆಗಳಲ್ಲಿ ಒಂದು ಮೇನ್ ಲೈನ್, ಲ್ಯಾಟರಲ್ ಲೈನ್ಸ್ ಮತ್ತೆ ಡ್ರಿಪ್ಪರ್ಸ್, ಮೇನ್ ಡ್ರಿಪ್ಪರ್ಸ್, ಮಿನಿ ಡ್ರಿಪ್ಪರ್ಸ್ ಅಂತ ಬರುತ್ತೆ, ಅದರಲ್ಲಿ ಬಳಸ್ಕೊಂತ ನೀರನ್ನು ಬಳಸಿ ಹೆಚ್ಚಿನದಾಗಿ ಇಳುವರಿಯನ್ನು ಪಡಿತಾರೆ. ಅಂದ್ರೆ ಮಾಯಿಶ್ಚರ್, ಈಗ ಕೆಲವೊಂದು ಬೆಳೆಗಳಿಗೆ ಹೆಚ್ಚಿನದಾಗಿ ಮಾಯಿಶ್ಚರ್ ಬೇಡ, ಅಂದ್ರೆ ತೇವಾಂಶ ಬೇಡ, ಅದನ್ನ ನಾವು ಕಡಿಮೆ ಮಾಡಿಕೊಂಡು ಕೂಡ ನಾವು ಹೆಚ್ಚು ಇಳುವರಿ ಪಡಿಬಹುದಾಗಿದೆ ಅಂತ ಹೇಳ್ತಾ. ಮತ್ತಿನ್ನ ತುಂತುರು ನೀರಾವರಿ, ಈಗ ಕೆಲವೊಂದು ಇದು ಕಬ್ಬಿನ ಬೆಳೆ ಎಕ್ಸಾಂಪಲ್ ಉದಾಹರಣೆಗಾಗಿ, ಕಬ್ಬಿನ ಬೆಳೆಯಲ್ಲಿ ನಾವು ಸ್ಪ್ರಿಂಕ್ಲರ್ ಜೆಟ್ ತುಂತುರು ನೀರಾವರಿ ಬಳಸಬಹುದು. ಅಲ್ಲಿ ನೀರನ್ನು ಹಾಯಿಸ್ತಾರೆ ಹಳೆ ಪದ್ಧತಿಯಲ್ಲಿ, ಅದರ ಬದಲು ಸ್ಪ್ರಿಂಕ್ಲರ್ ಮಾಡುತ್ತದೆ. ಅಂದ್ರೆ ಇಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಪ್ರಿಂಕ್ಲರ್ ಜೆಟ್ ಹೊಡೆದಂಗೆ ಹೊಡಿತದೆ, ಸುತ್ತಮುತ್ತಲು ಇದೆಲ್ಲ ತೇವಾಂಶ ಮಾಡ್ತದೆ. ಕಡಿಮೆ ಅವಧಿ, ಕಡಿಮೆ ನೀರನ್ನು ಬಳಸ್ತಾ ಹೆಚ್ಚು ಇಳುವರಿಯನ್ನು ಪಡೆಯಕ್ಕೆ ಸಹಕಾರಿಯಾಗಿದೆ ಈ ಸೂಕ್ಷ್ಮ ನೀರಾವರಿ ಯೋಜನೆಯ ಒಂದು ವರದಾನವಾಗಿದೆ ರೈತರಿಗೆ. ಇದಕ್ಕೆಲ್ಲ ಕರೆಂಟ್ ಬೇಕ್ರಿ ಸ್ವಾಮಿ, ಕರೆಂಟ್ ಇಲ್ದಲೇ ಇದ್ರೆ ಬಹಳ ಫಜೀತಿ ಆಗತ್ತೆ. ನಾವು ಮುಂಚಿನ ತರ ಮಾಡ್ಕೊಂಡು ಹೋದ್ರೆ ಅದು ಹೆಂಗ್ ಬೇಕಾ ಹಂಗ ಹಾಯಿಸ್ಕಂತಿದ್ವಿ, ಈಗ ಕರೆಂಟ್ ನೋಡಿ ನೋಡಿ ನಾವು ಹಾಯಿಸ್ಕೋಬೇಕು. ಆ ಟೈಮ್ನಾಗ ಏನಾರ ಕರೆಂಟ್ ಕೈ ಕೊಟ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಒಂದು ಆಲೋಚನೆ ಕೆಲವರು. ಕರೆಂಟಿಂದು ನಾವು ಹೇಳಲಿಕ್ಕೆ ಬರಲ್ಲ ಅದು ಹೆಂಗೆ ಅಂತೇಳಿ, ಆದ್ರೆ ನೀವು ಹೆಚ್ಚಿನದಾಗಿ ಕರೆಂಟಿಂದ ಒಂದೇ ನೋಡೋದು ಬೇಡ, ಯಾಕೆಂದ್ರೆ ನಾವು ಕಡಿಮೆ ನೀರನ್ನು ಬಳಸ್ಬೋದಲ್ಲ. ಈಗ ಭೂಮಿ, ಈಗ ಬೆಳೆಯಕ್ಕೆ ಭೂಮಿನೇ ಸಿಗ್ಲಿಲ್ಲ ಅಂದ್ರೆ, ಅಂದ್ರೆ ಭೂಮಿ ಫಲವತ್ತತೆ ನಮಗೆ ಬೇಕು, ಫಲವತ್ತತೆನೇ ನಮಗೆ ಸಿಗ್ಲಿಲ್ಲ ಅಂದ್ರೆ ಕರೆಂಟಿನ ಪ್ರಶ್ನೆ ಬರಲ್ಲ. ಇಲ್ಲಿ ಫಲವತ್ತತೆನ ಉಳಿಸ್ಕೋಬೇಕು ನಾವು. ಹೆಚ್ಚಿನದಾಗಿ ನೀರು ಹಾಯಿಸ್ಕೊಳ್ತಾ ಬಂತಾ ಇದ್ರೆ ಆಲ್ಕಲಿ ಸಾಯಿಲ್ಸ್ ಅನ್ನ ಕನ್ವರ್ಟ್ ಆಗುತ್ತೆ, ಆಲ್ಕಲಿ ಸಾಯಿಲ್ಸ್ ಕನ್ವರ್ಟ್ ಆಗುತ್ತೆ, ಅದು ನಮಗೆ ತೊಂದರೆ ಕೊಡುತ್ತೆ, ಮುಂದಿನ ದಿನಗಳಲ್ಲಿ ಬೆಳೆ ಬರಲ್ಲ ಅಲ್ಲಿ ನಮಗೆ. ಅದರಿಂದ ತಾವೇನ್ ಮಾಡಬೇಕು, ಕರೆಂಟಿಂದ ಯೋಚನೆ ಮಾಡದಲೆ ಸ್ಪ್ರಿಂಕ್ಲರ್ ಜೆಟ್, ಹನಿ ನೀರಾವರಿ, ಮತ್ತೆ ಇನ್ನೊಂದು ಏನು ಅಂದ್ರೆ ಹನಿ ನೀರಾವರಿಗೆ ವೆಂಚೂರಿ ಇರುತ್ತದೆ, ವೆಂಚೂರಿ ಅಂತ ಇಡ್ತಾರೆ ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಇಡ್ತಾರೆ, ಬೋರ್ವೆಲ್ ಪಕ್ಕದಲ್ಲಿ ಒಂದು ವೆಂಚೂರಿ ಇಡ್ತಾರೆ, ಅದರಲ್ಲಿ ನಾವು ಫರ್ಟಿಗೇಷನ್ ಕೂಡ ಮಾಡಬಹುದು. ನಾವು ಇರಿಗೇಷನ್ ಜೊತೆಗೆ ಅಂದ್ರೆ ನೀರಾವರಿ ಪದ್ಧತಿ ಒಳಗೊಂಡಂತೆ ಫರ್ಟಿಗೇಷನ್ ಅಂದ್ರೆ ಫರ್ಟಿಲೈಸರ್ಸ್ ಕೂಡ ನಾವು ಅದರಲ್ಲಿ ಸಾಲಿಬಲ್ ಫರ್ಟಿಲೈಸರ್ಸ್ ಬರ್ತದೆ, ಅದನ್ನ ನಾವು ಮೂವ್ ಮಾಡಬಹುದು. ಅಂದ್ರೆ ಲೇಬರ್ ಅನ್ನ ಕಂಟ್ರೋಲ್ ಮಾಡಬಹುದು, ಅಂದ್ರೆ ಲೇಬರ್ ನ ಕಡಿಮೆ ಜನನ್ನ ಬಳಸ್ಕೊಂಡು ನಾವು ಕೃಷಿಯನ್ನು ಮಾಡಬಹುದು. ಅಂದ್ರೆ ಹೆಚ್ಚಿನದಾಗಿ ನೀವೇನ್ ಮಾಡ್ತೀರಾ, ಕೆಮಿಕಲ್ಸ್ ಬಳಸಕ್ ಮೂರ್ನಾಲ್ಕು ಜನ ಬಳಸ್ತೀರಾ, ಮತ್ತೆ ಇರಿಗೇಷನ್ ಮಾಡೋದಕ್ಕೆ ಆಯಿಸಕ್ಕೆ ಒಂದ್ ಇಬ್ರು ಮೂರು ಜನ ಮಾಡ್ತೀರಾ. ಒಂದೇ ಒಂದು ಇದರಲ್ಲಿ ಡ್ರಿಪ್ ಇರಿಗೇಷನ್ ಅಲ್ಲಿ ಫರ್ಟಿಗೇಷನ್ ಜೊತೆಗೆ ಡ್ರಿಪ್ ಇರಿಗೇಷನ್ ಮಾಡಬಹುದು, ಮತ್ತೆ ಕಡಿಮೆ ನೀರನ್ನು ಬಳಸ್ತಾ ಮತ್ತೆ ಕಡಿಮೆ ನೀರಿನ ಜೊತೆಗೆ ಫರ್ಟಿಲೈಸರ್ಸ್ ನ ಆಯಿಸ್ತಾ ಫರ್ಟಿಗೇಷನ್ ಮಾಡ್ತಾ ಅವು ಹೆಚ್ಚು ಇಳುವರಿಯಾಗಿ ಪಡಿಬಹುದಾಗಿದೆ. ನೀವು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ರಾವೆ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ, ಅಂದ್ರೆ ಒಂದು ಹಳ್ಳಿ ಹೋಗಿ ಅಲ್ಲಿಯ ಒಂದು ಬೇಸಾಯ ಕ್ರಮಗಳು ಮತ್ತೆ ಜನಗಳಿಗೆ ತಿಳುವಳಿಕೆ ಕೊಡುವಂತಹದ್ದು ಒಂದು ಕಾರ್ಯಕ್ರಮ. 40 ದಿನ 45 ದಿನ ನೀವು ಒಂದು ಹಳ್ಳಿನಲ್ಲೇ ಉಳಿಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಿಮಗೆ, ನೀವು ಓದಿರ್ತೀರಿ ಈ ಸ್ಪ್ರಿಂಕ್ಲರ್ ಸಿಸ್ಟಮ್, ಹನಿ ನೀರಾವರಿ ಪದ್ಧತಿ, ಕಡಿಮೆ ನೀರಿನ ಬಳಕೆ, ಇವೆಲ್ಲ ನಿಮ್ಮ ಮೇಷ್ಟ್ರುಗಳು ಹೇಳಿರ್ತಾರೆ. ಆ ಹಳ್ಳಿಗೆ ಹೋದಾಗ ಅಲ್ಲಿಯ ಜನಗಳು ಯಾವ ರೀತಿಯಾಗಿ ಆ ನೀರನ್ನ, ನೀವು ಓದ್ಬೇಕಾದ್ರೆ ಹೇಳಿ, ಬಳಸ್ತಾ ಇದ್ರು ಅಂತ. ನಾವು ರಾವೆಯಲ್ಲಿದ್ದಾಗ ಒಂದು ಹಿರೇನಂದಿ ಚಿಕ್ಕನಂದಿ ಅಂತೇಳಿ ನಮ್ದು ಆಯ್ಕೆ ಆಗಿದ್ದು ಗೋಕಾಕಲ್ಲಿ. ಅಲ್ಲಿ ಗೋಕಾಕ್ ನಾನು ಧಾರವಾಡ ಯೂನಿವರ್ಸಿಟಿಯಲ್ಲಿ ಓದಿದ್ದು, ಹಂಗಾಗಿ ಅಲ್ಲಿ ಗೋಕಾಕ್ ಹಿರೇನಂದಿ ಚಿಕ್ಕನಂದಿಯಲ್ಲಿ ಉಳ್ಕೊಳ್ಳಿಕ್ ವ್ಯವಸ್ಥೆ ಕೊಟ್ಟಿದ್ದು. ಅಲ್ಲಿ ನಾನು ನೋಡ್ದಂಗೆ ರೈತರು ಹೆಚ್ಚಿನದಾಗಿ ನೀರನ್ನು ಹಾಯಿಸ್ತಾ ಇದ್ರು. ನಾನು ಓದ್ತಿರೋ ಟೈಮಲ್ಲಿ ನೀರು ಹಾಯಿಸ್ತಾ ಇದ್ರು. ನಾವಲ್ಲಿ ನಮಗೆ ನಮ್ಮ ಗುರುಗಳು ಅಂದ್ರೆ ನಮ್ಮ ಯಾರು ನಮ್ಮ ಲೆಕ್ಚರರ್ಸ್ ಇದ್ರು ಹೇಳ್ಕೊಡ್ತಾ ಇದ್ರು, ಅವ್ರು ನಮಗೆ ಹೇಳ್ಕೊಟ್ಟಿದ್ದ ನಮಗೆ ಮಾಹಿತಿಯನ್ನು ಕೂಡ ರೈತರಿಗೆ ಹೇಳ್ಕೊಡ್ಬೇಕು ಅಂದಾಗ ನಾವು ಏನಂದ್ರೆ ಅಲ್ಲಿ ಫಸ್ಟ್ ಇನಿಷಿಯಲ್ ಆಗಿ ನಾವು ಹೋಗಿದಾಗ ಸಡನ್ ಆಗಿ ಒಪ್ಕೊಳ್ಳೋದಿಲ್ಲ ರೈತರು. ಈಗ ಹಳೆ ಕಾಲದಿಂದ ಪದ್ಧತಿಯನ್ನು ಪಾಲಿಸ್ತಿದ್ದ ಅಂದ್ರೆ ಹಿರಿಯರು ಏನ್ ಮಾಡ್ಕೊಂಡ್ ಬರ್ತಿದ್ರು ಅದನ್ನೇ ನಮ್ಗೆ ಒಳ್ಳೇದು ಅಂತೇಳಿ ಪಾಲಿಸ್ತಾರೆ. ಹಂಗಾಗಿ ನಾವು ಈಗಿನ ಪದ್ಧತಿಯಲ್ಲಿ ನಾವು ಬಳಸಕ್ಕೆ ಅನುಷ್ಠಾನ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗತ್ತೆ. ಆದ್ರೆ ಒಂದ್ಸಲ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಟ್ರೆ ಇದು ಕಡಿಮೆ ನೀರಿನಿಂದ ಹೆಚ್ಚು ಇಳುವರಿ ಪಡಿಬಹುದು, ಮತ್ತೆ ವೇಸ್ಟೇಜ್ ಆಫ್ ವಾಟರ್ ಈ ಏನ ಇದೆ ವೇಸ್ಟೇಜ್ ಆಫ್ ವಾಟರ್ ಅದನ್ನ ಇನ್ನೊಂದಕ್ಕೆ ಬಳಸಬಹುದು, ಇನ್ನೊಂದು ಬೆಳೆಗಳಿಗೆ ಬಳಸಬಹುದು ನಾವು. ಮತ್ತೆ ಅದನ್ನ ಅರಿವನ್ನ ರೈತರಿಗೆ ಕೊಡಬೇಕಾಗ್ತದೆ. ನಾವು ಅರಿವನ್ನೇ ಕೊಡ್ಲಿಲ್ಲ ರೈತರಿಗೆ ಅಂದ್ರೆ ಅವರು ಅನುಷ್ಠಾನ ಮಾಡ್ಕೊಳ್ಳಲ್ಲ. ಆ ಅರಿವು ಮಾಡ್ಕೊಂಡ್ರೆ ರೈತರು ನಾವು ಯಾವ್ದೇ ಕಾರಣಕ್ಕೂ ಅವ್ರನ್ನ ಕನ್ವಿನ್ಸ್ ಮಾಡೋದೇನು ಪ್ರಾಬ್ಲಮ್ ಆಗಲ್ಲ. ಒಂದ್ಸತಿ ಅರಿವು ಮೂಡಿಸ್ಬಿಟ್ರೆ ರೈತರಿಗೆ ಅವ್ರನ್ನ ಅನುಷ್ಠಾನ ಮಾಡ್ಕೊಳ್ತಾರೆ. ತುಂತುರು ನೀರಾವರಿ ಆಗಿರ್ಲಿ, ಹನಿ ನೀರಾವರಿ ಆಗಿರ್ಲಿ ಕೂಡ ಅವ್ರು ಅನುಷ್ಠಾನ ಮಾಡ್ಕೊಳ್ತಾರೆ. ಯಾವ್ದೇ ಕಾರಣಕ್ಕೂ ತೊಂದರೆ ಆಗಲ್ಲ ರೈತರಿಗೆ. ಮತ್ತೆ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಯಾವ ರೀತಿಯಲ್ಲಿ ಬಳಸ್ಬೇಕು ನೀರನ್ನ, ಯಾವ ತರ ಸದ್ಬಳಕೆ ಮಾಡ್ಕೊಂಡು, ಎಫಿಷಿಯನ್ಸಿ ಅಂತೀವಿ ಅದಕ್ಕೆ, ನೀರಿನ ಎಫಿಷಿಯನ್ಸಿನ ಬಳಸ್ಕೊಂಡು ಯಾವ ರೀತಿ ಹೈಯರ್ ಈಲ್ಡ್ ಅಂದ್ರೆ ಹೆಚ್ಚು ಇಳುವರಿ ಪಡಿಬಹುದು ಅದನ್ನ ನಾವು ಮಾಡಬಹುದು ರೈತರಿಗೆ. ನೀರಾವರಿ ಪ್ರದೇಶಗಳಲ್ಲಿ ಪೈಪ್ ಮುಖಾಂತರ ನೀರನ್ನು ಹಾಯಿಸಿಕೊಂಡು ಅಲ್ಲಿಂದ ನೀವು ಹೇಳಿದಂಗೆ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಸ್ಪ್ರಿಂಕ್ಲರ್ ಇದೆಲ್ಲ ಮಾಡಬಹುದು. ಈ ಬೋರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದರಿಂದ ಅವನ ಉತ್ಪನ್ನ ಅಥವಾ ಕ್ರಮನ ಕೈಗೊಳ್ತಾನೆ. ಈ ಬೋರ್ ಒಂದು ಪಕ್ಷ ಇದೇ ರೀತಿಯಾಗಿ ನೀರಿನ ಹೊರತೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಈ ಬೋರ್ ಫೇಲ್ಯೂರ್ ಆಗೋಗುತ್ತೆ ಕಾಲಕ್ರಮೇಣದಲ್ಲಿ. ಈ ಸಂದರ್ಭದಲ್ಲಿ ಏನು ಪರ್ಯಾಯ ವ್ಯವಸ್ಥೆ? ಒಳ್ಳೆ ಕ್ವಶನ್ ಕೇಳಿದ್ರಿ ತಾವು. ನಾನು ಒಂದು ಇನ್ನೊಂದು ಹೇಳ್ತೀನಿ ಇದ್ರ ಜೊತೆಗೆ. ಇಂದಿನ ವರ್ಷದಲ್ಲಿ ಅಂದ್ರೆ 2017ರಿಂದ ನಮ್ಮ ಕರ್ನಾಟಕ ಸರ್ಕಾರದವರು ಕೃಷಿ ಭಾಗ್ಯ ಅಂತೇಳಿ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಕ್ಕೆ, ಅಂದ್ರೆ ಮಲ್ನಾಡಾಗ್ಲಿ ಅರೆ ಮಲ್ನಾಡಾಗ್ಲಿ ಬಯಲುಸೀಮೆ ಆಗ್ಲಿ ಅಲ್ಲಿ ಕೃಷಿ ಭಾಗ್ಯದಲ್ಲಿ ಕೃಷಿ ಹೊಂಡವನ್ನು ತೆಗಿಲಿಕ್ಕೆ ವಿವಿಧ ಸೈಜ್ ಅಂದ್ರೆ ವಿವಿಧ ಅಳತೆಯ ಹೊಂಡಗಳನ್ನು ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ನೀರಿನ ಸದ್ಬಳಕೆ ಅಂದ್ರೆ ನೀರು ಹರಿದೋಗ ನೀರು ಜರಿ ನೀರನ್ನ ಒಂದು ಕಡೆ ಸೇರಿಸಿ ಅದನ್ನ ನೀರನ್ನ ಸದ್ಬಳಕೆ ಮಾಡ್ಕೊಳಕ್ಕೆ ಅಂದ್ರೆ ಅದ್ರ ಜೊತೆಗೆ ಪಂಪ್ ಸೆಟ್ ಇತರೆ ಕಾಂಪೋನೆಂಟ್ಗಳನ್ನು ಕೊಟ್ಟಿದ್ರು. ಕೃಷಿ ಹೊಂಡ, ಲೈನಿಂಗು, ಆಮೇಲೆ ಪಂಪ್ ಸೆಟ್ಟು, ಸ್ಪ್ರಿಂಕ್ಲರ್ಸ್, ಮತ್ತೆ ಫೆನ್ಸಿಂಗು, ಆ ತರ ವಿವಿಧ ರೀತಿಗಳಲ್ಲಿ ನಮ್ಗೆ ಹೆಲ್ಪ್ ಆಗತ್ತೆ. ನೀವು ಕೇಳಿದ ಕ್ವಶನ್ಗೆ ಕೃಷಿ ಭಾಗ್ಯಕ್ಕೆ ಟಚ್ ಆದಂಗಾಯ್ತು ಅದು. ಅಂದ್ರೆ ಈ ಬಯಲುಸೀಮೆಯಲ್ಲಿ ನೀರ ಇದು ಬರಲ್ಲ, ಅಂದ್ರೆ ನೀರಾವರಿ ನಾಲೆಗಳು ಇರಲ್ಲ, ಬೋರ್ವೆಲ್ಗಳು ಇರಲ್ಲ. ಅತಿ ಕಡಿಮೆ ಮಳೆ ಬರುವಂತ ಜಾಗದಲ್ಲೂ ಕೂಡ ನಾವು ಕೃಷಿ ಹೊಂಡ ಜರಿ ನೀರನ್ನ ನಾವು ಒಂದ್ ಕಡೆ ಶೇಖರಣೆ ಮಾಡಿ ಅದನ್ನ ನಾವು ಪಂಪ್ ಸೆಟ್ ಮುಖಾಂತರ ಸ್ಪ್ರಿಂಕ್ಲರ್ ಆಗಿರ್ಬೋದು, ಹನಿ ನೀರಾವರಿ ಆಗಿರ್ಬೋದು, ನಾವು ಅದನ್ನ ಸದ್ಬಳಕೆಯನ್ನು ಮಾಡಿಕೊಂಡು ನಾವು ಇಳುವರಿ ತೆಗಿಬಹುದು ಅಂತೇಳಿ ನಾನು ಹೇಳ್ತೀನಿ. ನೀವು ಓದ್ತಿರ್ಬೇಕಾದ್ರೆ ಇನ್ನೂ ಒಂದು ಹೇಳ್ಕೊಟ್ಟಿರ್ತಾರೆ, ಬೇರೆ ದೇಶಗಳು ಉದಾಹರಣೆಗೆ ಸಾಮಾನ್ಯವಾಗಿ ಕೊಡ್ತಕ್ಕಂತಹದ್ದನ್ನೇ ಜಪಾನ್ ಉದಾಹರಣೆ ಕೊಡ್ತಾರೆ. ಅಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಕಡಿಮೆ ನೀರನ್ನ ಬಳಸಿ ಹೇಗೆ ಬೆಳೀತಾರೆ ಅಂತ ನಾವು ಇತ್ತೀಚೆಗೆ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲೂ ಅದನ್ನು ನೋಡ್ತಾ ಇರ್ತೇವೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ಈ ಒಂದು ಕ್ರಮಗಳನ್ನು ಸಹ ರೈತರಿಗೆ ಚಿತ್ರಗಳ ಮೂಲಕ ನೀವು ಮನದಟ್ಟು ಮಾಡುವಂತ ಪ್ರಯತ್ನ ಮಾಡಿರ್ತೀರಾ? ಹೌದು ಸರ್, ನೀವು ಹೇಳ್ತಿರೋದು ಕರೆಕ್ಟ್ ಇದೆ. ಅಂದ್ರೆ ಇತರ ದೇಶಗಳು ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಏನ್ ಅನುಷ್ಠಾನ ಮಾಡ್ತೀವಿ, ಇಲ್ಲಿ ಅನುಷ್ಠಾನ ಮಾಡಬೇಕು ಅಂತ ನಮಗೆ ಮಾಹಿತಿ ಇರ್ತದೆ ಕೂಡ. ನಾವು ಅದನ್ನ ರೈತರಿಗೆ ಹೇಳ್ಕೊಡ್ತೀವಿ ಕೂಡ. ಎಕ್ಸಾಂಪಲ್ ನೀವು ಜಪಾನ್ ಅಂದ್ರೆ ಇಸ್ರೇಲ್ ಕೂಡ ಹೌದು. ಇಸ್ರೇಲ್ ಕೂಡ ನಮಗೆ ಮೊದಲನೇದಾಗಿ ನಮಗೆ ಡ್ರಿಪ್ ಅಂದ ತಕ್ಷಣ ನಮಗೆ ಇಸ್ರೇಲ್ ಬರ್ತದೆ ತಲೆ ಒಳಗಡೆ. ಅಲ್ಲಿ ನೀರೇ ಇಲ್ಲ, ಬಂಜರು ಅಂದ್ರೆ ಡೆಸರ್ಟ್ ಲ್ಯಾಂಡ್. ಅಂತ ಜಾಗದಲ್ಲೂ ಕೂಡ ಎಫಿಷಿಯನ್ಸಿ, ನೀರಿನ ಎಫಿಷಿಯನ್ಸಿ, ಹನಿ ನೀರಾವರಿ ಆಗಿರಲಿ, ಹನಿ ನೀರಾವರಿಯಿಂದ ಒಳ್ಳೆ ಇಳುವರಿಯನ್ನು ಕೂಡ ಪಡಿತಾರಲ್ಲಿ. ನೀರೇ ಇಲ್ದಿದ್ದ ಜಾಗದಲ್ಲಿ ಅವರು ಸಮುದ್ರದ ನೀರಾಗಿರ್ಬೋದು, ಬರೋ ಮಳೆ ಎಷ್ಟು ಬರುತ್ತೋ ಆ ಮಳೆಯಿಂದನಾರ ಕೂಡ ಅವರು ಅದನ್ನ ಎಫಿಷಿಯನ್ಸಿನ ಬಳಸ್ಕೊಂಡು ನಾವು ಇಳುವರಿ ಪಡಿಬಹುದು ಅಂತ ಒಂದು ಉದಾಹರಣೆ ಇಸ್ರೇಲ್ ದೇಶ. ಈಗ ನಾವು ಈ ಪ್ರಧಾನಮಂತ್ರಿಗಳ ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ಬರೋಣಂತೆ. ಈ ಒಂದು ಇದರಲ್ಲಿ ಒಬ್ಬ ರೈತ ತಾನು ನೀವು ಹೇಳಿದ ಹಾಗೆ ಹನಿ ನೀರಾವರಿನೋ ಅಥವಾ ಇನ್ನೊಂದು ಕಡಿಮೆ ನೀರನ್ನು ಬಳಸುವಂತ ಕ್ರಮನ ನಾನು ಅಳವಡಿಸ್ಕೋಬೇಕು ಅಂಥೇಳಿ ಕೃಷಿ ಇಲಾಖೆನ ಸಂಪರ್ಕ ಮಾಡ್ತಾನೆ. ಸಂಪರ್ಕ ಮಾಡಿದಾಗ ನೀವು ಅವನಿಗೆ ಏನು ಸಲಹೆಗಳನ್ನು ಕೊಡ್ತೀರಿ? ಮೊದಲನೇದಾಗಿ ರೈತರು ಈಗ ಸೂಕ್ಷ್ಮ ನೀರಾವರಿಗೆ ಅವರು ಸಹಾಯಧನವನ್ನು ಪಡೆಯಕ್ಕೆ ಸಂಪರ್ಕ ಮಾಡ್ತಾರೆ. ಮೊದಲನೇದಾಗಿ ಬಂದ ತಕ್ಷಣ ನಮಗೆ ರೈತರದು ನೋಂದಣಿ ಸಂಖ್ಯೆ ಅಂತ ಒಂದು ಬರ್ತದೆ. ಫಸ್ಟ್ ನೋಂದಣಿ ಸಂಖ್ಯೆನ ಮಾಡ್ಕೊಂಡಿದಾರೋ ಇಲ್ಲೋ ಅಂತೇಳಿ ನಾವು ಅವರನ್ನ ಆಧಾರ್ ಸಂಖ್ಯೆ ಆಗಿರ್ಬೋದು, ಪಾಸ್ಬುಕ್ ಜೆರಾಕ್ಸ್ ಆಗಿರ್ಬೋದು ತಗೊಂಡು ಅದನ್ನ ನೋಂದಣಿ ಮಾಡಿರ್ತಾರೆ. ಹಿಂದೆ ಮಾಡಿಲ್ಲ ಅಂದ್ರೂ ಕೂಡ ನಾವು ಆ ಕ್ಷಣದಲ್ಲಿ ಯಾರು ಸಹಾಯಧನ ಪಡೆಯಕ್ಕೆ ಬರ್ತಾರೆ ರೈತರು ಅವರಿಗೆ ನೋಂದಣಿ ರೈತರ ನೋಂದಣಿ ಸಂಖ್ಯೆಯನ್ನು ಮೊದಲು ಮಾಡ್ಕೊಳ್ತೀವಿ. ಅದನ್ನ ರೈತರ ನೋಂದಣಿ ಸಂಖ್ಯೆ ಕೂಡ ಅವ್ರ ಸಿಟಿಸನ್ ಲಾಗಿನ್ ಅಲ್ಲೂ ಮಾಡಬಹುದು. ಮತ್ತೆ ನಮಗೆ ತಂದು ಕೊಟ್ಟ ರೈತ ಸಂಪರ್ಕ ಕೇಂದ್ರ ಆ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಬಂದರೂ ಕೂಡ ಅವರು ನಮ್ಮ ರೈತ ಕೃಷಿ ಅಧಿಕಾರಿಗಳು ನಮಗೆ ಮಾಡಿಕೊಡ್ತಾರೆ. ಅದ್ ಮಾಡ್ಕೊಟ್ಟಿದ್ದ ರೈತರ ಸಂಖ್ಯೆಯನ್ನ ಕೂಡ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಅರ್ಜಿ ಸಲ್ಲಿಸಬಹುದು. ಅವ್ರು ಬೇಕಾದ್ರೆ ಇಲ್ಲೇ ನಾವು ರೈತ ಸಂಪರ್ಕ ಕೇಂದ್ರ ಬಂದೇ ನಾವು ಮಾಡ್ಬೇಕು ಅಂತೇನಿಲ್ಲ, ಅಲ್ಲಿ ಕೂತ್ಕೊಂಡು ಮಾಡ್ಕೊಂಡು ಆಮೇಲೆ ಅವರು RTGS ಮಾಡ್ಕೊಂಡು ಆಮೇಲೆ ಸಹಾಯಧನವನ್ನು ಪಡಿಬಹುದು. ಒಂದನೇದಾಗಿ ನಾವು ನೀವು ಹೇಳಿದ್ರಲ್ಲ ಈಗ ಯಾವ ಮಾನದಂಡಗಳು ಏನಿದೆ ಅಂತ ನಮ್ಮ ಇಲಾಖೆಯ ಆ ಸ್ಕೀಮಿನ ಮಾನದಂಡಗಳು ಕೂಡ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ. ಹೆಂಗೆ ಅಂದ್ರೆ ಈಗ ನಮ್ಗೆ ಗೊತ್ತಿರೋ ಹಾಗೆ 2020-21 ಸಾಲಿನಲ್ಲಿ 2 ಹೆಕ್ಟೇರ್ ವರೆಗಿನ ಸಹಾಯಧನ ಒಂದು ಕೆಟಗರಿ, ಇನ್ನೊಂದು 5 ಹೆಕ್ಟೇರ್ ವರೆಗಿನ ಕೆಟಗರಿ ರೈತರಿಗೆ ಮೊದಲನೇದಾಗಿ ಬಂತು. ಈಗ ಏನಾಗಿದೆ ಅಂದ್ರೆ 2 ಹೆಕ್ಟೇರ್ ವರೆಗಿನ ಕೆಟಗರಿಗೆ 90% ಶೇಕಡ ಇತ್ತು, ಆಮೇಲೆ 5 ಹೆಕ್ಟೇರ್ ವರೆಗಿನ ಸಹಾಯಧನಕ್ಕೆ 2-5 ಹೆಕ್ಟೇರ್ ಏನಿದೆ ಅದಕ್ಕೆ 45% ಅಂತ ಮಾಡಿದ್ರು ಮೊದಲನೇದಾಗಿ. ಆದರೆ ಈಗ ಕರ್ನಾಟಕ ಸರ್ಕಾರದ ವತಿಯಿಂದ ಸಂಪೂರ್ಣವಾಗಿ ಎಲ್ಲಾ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲಾ ರೈತರಿಗೆ, ಎಲ್ಲಾ ಕ್ಯಾಟಗರಿ ರೈತರಿಗೆ ಅಂದ್ರೆ ಸಾಮಾನ್ಯ ಆಗಿರ್ಬೋದು, ವಿಶೇಷ ಘಟಕ ಆಗಿರ್ಬೋದು, ಗಿರಿಜನ ಆಗಿರ್ಬೋದು, ಅವರೆಲ್ಲರಿಗೂ 90% ಸಹಾಯಧನ ನೀಡಬೇಕಂತೇಳಿ ಒಂದು ಆದೇಶನೂ ಕೂಡ ಕೊಟ್ಟರು. ಈಗ ಅದು ಚಾಲ್ತಿಯಲ್ಲಿದೆ. ಈಗ ಎಲ್ಲ ರೈತರು, ಫಲಾನುಭವಿಗಳು ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಪಡೆಯಬಹುದಾಗಿದೆ ಅಂತ ನಾನು ಹೇಳ್ತೀನಿ. ಒಂದು ಊರಲ್ಲಿ, ಒಂದು ಗ್ರಾಮದಲ್ಲಿ 25 ಜನ ರೈತರು ಇರ್ತಾರೆ ಅಂತ ಇಟ್ಕೊಳ್ಳೋಣ. 25 ಜನಕ್ಕೂ ಆಸಕ್ತಿ ಇರುತ್ತೆ, ಈ ಎಲ್ಲ 25 ಜನಕ್ಕೂ ಸಹಾಯಧನ ಸಿಗತ್ತೆ? ನಮ್ಮ ಸ್ಕೀಮ್ ಗೈಡ್ ಲೈನ್ ಪ್ರಕಾರ ಮೊದಲನೇದಾಗಿ ಸೀನಿಯರಿಟಿನ ಮೇಂಟೈನ್ ಮಾಡ್ತೀವಿ ಸರ್. ನಾವು ಯಾರೊಬ್ಬ ರೈತರು ಬಂದರು ಅಂತ ತಿಳ್ಕೊಳ್ಳಿ, ಅದರಲ್ಲಿ ಸೀನಿಯರಿಟಿ ಅಂತ ಇರ್ತದೆ, ಅಂದರೆ ಫಸ್ಟ್ ಕಮ್ ಸರ್ವ್ ಅಂತೇಳಿ ಇರ್ತದೆ. ಅದರಲ್ಲಿ ಮತ್ತೆ ಸಾಮಾನ್ಯ ಜನ ಆಗಿರ್ಬೋದು, ಸಾಮಾನ್ಯ ಇದರಲ್ಲಿ ಸಾಮಾನ್ಯ ಕ್ಯಾಟಗರಿ ಒಳಗಡೆ, ಅದರಲ್ಲಿ ಮತ್ತೆ ಮಹಿಳೆಯವರಿಗೆ ಮತ್ತೆ ಮೀಸಲು ಇರ್ತದೆ. ನಮಗೆ ಈ ಗೈಡ್ ಲೈನ್ ಅಲ್ಲಿ ಏನಿರ್ತದೆ ಅಂದರೆ ಜನರಲ್ ಅಲ್ಲಿ ಅದ್ರ ಜೊತೆ ಮಹಿಳೆಯರು ಮತ್ತೆ ಮೈನಾರಿಟಿ ಅಂತ ಇರ್ತದೆ. ಈ ಜನರಲ್ ಒಳಗಡೆ ಮಹಿಳೆಯರಿಗೆ 33% ಅಂತೇಳಿ ಮೊದಲನೇದಾಗಿ ಅವ್ರಿಗೆ ಕೊಡಬೇಕು ಅಂತಿದೆ. ಸಾಮಾನ್ಯದೊಳಗೆ 33% ಮಹಿಳೆಯರಿಗೆ ಅವಕಾಶ ಇದೆ. ಈಗ ಒಬ್ಬ ಜೆಂಟ್ಸ್ ಬಂದ್ರು ಅಂದ್ರೆ ಮಹಿಳೆ ಕೊಟ್ರು ಅಂದ್ರೆ ಮಹಿಳೆಯರಿಗೂ ಕೊಡ್ಬೋದು. ಅವ್ರ ಪತ್ನಿ ಅರ್ಜಿ ಕೊಟ್ಟಿದ್ರು ಕೂಡ ಅವನು ರೈತ ಮಹಿಳೆ ಫಸ್ಟ್ನೇಗೆ ಕೊಡ್ಬೋದು ನಾವು, ಯಾಕೆಂದ್ರೆ ರೈತ ಮಹಿಳೆಗೆ 33% ಇರೋದ್ರಿಂದ ರಿಸರ್ವೇಶನ್ ಇದೆ. 100% ಅಲ್ಲಿ 33% ರೈತರಿಗೆ, ರೈತ ಮಹಿಳೆಗೆ ಇದೆ. ಹಂಗಾಗಿ ಎಲ್ಲಾ ರೈತರಿಗೂ ಕೂಡ ಸೀನಿಯರಿಟಿ ಅಂದ್ರೆ ಆಯ್ಕೆಯಲ್ಲಿ ಮಾಡ್ತೀವಿ. ಸೀನಿಯರಿಟಿ ಮುಖಾಂತರ ನಾವು ಆಯ್ಕೆ ಮಾಡ್ತೀವಿ. ಮತ್ತೆ SC/ST ಕ್ಯಾಟಗರಿಯಲ್ಲಿ ಸಾಕಷ್ಟು ಅನುದಾನ ಇರ್ತದೆ, ಮತ್ತೆ ರೈತರು ಇದನ್ನ ಅನುಕೂಲ ಪಡಿಬೇಕಂತ ನಾನು ಹೇಳ್ತೀನಿ. ಈಗ ನೀವು ಸ್ಪ್ರಿಂಕ್ಲರಿಗೆ ಬೇಕಾದಂತ ಪೈಪ್ಗಳು ಇದನ್ನೆಲ್ಲ ಕೊಡಿಸ್ತೀರಿ ಇಲಾಖೆ ವತಿಯಿಂದ, ಅಲ್ಲಿ ನೀರಿನ ಸೆಲೆ ಇದೆ ಅಂತ ಕಂಡುಹಿಡಿಯೋದು ಹೇಗೆ ಸರ್? ನೀವು ಹೇಳ್ತಿರೋದು ಪೈಪ್ ಎದಕ್ಕೆ ತಗೊಂತಾರೆ ಅನ್ನೋದು, ನೀವು ನೀರಿದ್ರೆ ಮಾತ್ರ ಕೊಡಿ ಅಂತ, ಅದೊಂದು ಕರೆಕ್ಟ್ ಹೌದು ನೀವು ಹೇಳ್ತಿರೋದು. ಈಗ ನಾವು ಗೈಡ್ ಲೈನ್ ಪ್ರಕಾರ ಅಂದ್ರೆ ನಮ್ಮ ಏನಿದೆ ನಮ್ಮ ಅನುಷ್ಠಾನ ಮಾಡಬೇಕಾದ್ರೆ ನಾವೇನ್ ಕೇಳ್ತೀವಿ ಅಂದ್ರೆ ರೈತರಲ್ಲಿ ನೀರಿನ ದೃಢೀಕರಣ ಪತ್ರ ಅಂತ ತಗೊಂತೀವಿ. ನೀರಿನ ದೃಢೀಕರಣ ಇಲ್ದಿದ್ಮೇಲೆ ಪೈಪ್ ಏನ್ ತಗೊಂತಾನ ಅವರು ಅನ್ನೋ ಪ್ರಶ್ನೆ ಬರ್ತದೆ. ನೀರಿನ ಸೆಳ ಅಂದ್ರೆ ಇದು ಕೃಷಿ ಹೊಂಡದಲ್ಲಿ ಆಗಿರ್ಬೋದು, ಬಾವಿ ಆಗಿರ್ಬೋದು, ಅವ್ರದ್ದು ಬೋರ್ವೆಲ್ ಆಗಿರ್ಬೋದು, ಇದೆಯೋ ಇಲ್ವೋ ಅಂತೇಳಿ ನಾವೇನ್ ಮಾಡ್ತೀವಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ವಾಟರ್ ಸರ್ಟಿಫಿಕೇಟ್ ಅನ್ನ ತಗೊಂತೀವಿ, ನೀರಿನ ದೃಢೀಕರಣ ಪತ್ರ ಅಂತ ತಗೊಂತೀವಿ. ಅದನ್ನ ನೋಡಿಕೊಂಡೆ ನಾವೇನ್ ಮಾಡ್ತೀವಿ, ರೈತರುಗಳಿಗೆ ನಾವು ಸ್ಪ್ರಿಂಕ್ಲರ್ ಪೈಪ್ಸ್ ಅನ್ನ ನಾವು ಹಂಚಿಕೆ ಮಾಡ್ತಾ ಹೋಗ್ತೀವಿ. ಅದನ್ನ ಪ್ರಶ್ನೆ ಮಾಡಿ ಏನೇನು ಪರಿಕರಗಳು ಕೊಡ್ತೀರಿ ಸರ್? ಅದರಲ್ಲಿ ಈಗ ಒಂದು ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳ್ದಂಗೆ ಒಬ್ಬ ರೈತ 1 ಹೆಕ್ಟರ್ ತಗೊಳ್ಳೋದಾದ್ರೆ, 1 ಹೆಕ್ಟರ್ ಸೆಟ್ ಅಂತೀವಲ್ಲ ಅದನ್ನ ತಗೊಳ್ಳೋದಾದ್ರೆ 30 ಪೈಪು, 5 ಜೆಟ್ಟು, 5 ಹೆಡ್ ಅನ್ನ ಕೊಡ್ತೀವಿ ಸರ್. ಅದರಲ್ಲಿ ಅದ್ರ ಜೊತೆ ಸಮ್ ಹೆಡ್ ಕ್ಯಾಪು, ಎಲ್ ಬೆಂಡು, ಬೆಂಡ್ ಪೈಪು ಅವೆಲ್ಲ ಬರ್ತವೆ. ನಾನು ಮೇಜರ್ ಆಗಿ ಹೇಳೋದಾದ್ರೆ 30 ಪೈಪುಗಳು, 5 ಜೆಟ್ಟು, 5 ಹೆಡ್ಡು ಬರ್ತದೆ ಸರ್. ಇದನ್ನೆಲ್ಲ ಅಳವಡಿಸ್ಕೋಬೇಕಾದ್ರೆ ಒಂದು ತಾಂತ್ರಿಕ ಜ್ಞಾನ ಬೇಕಾಗತ್ತೆ. ಸುಮ್ಸುನೆ ಪೈಪ್ ಅನ್ನು ಹಾಕಕ್ಕಂತೂ ಆಗಲ್ಲ. ಅದಕ್ಕೂ ಇಲಾಖೆ ಕಡೆಯಿಂದ ನಿಯೋಜಿತ ವ್ಯಕ್ತಿಗಳು ಇರ್ತಾರಾ ಅಥವಾ ಹೇಗೆ ಸರ್? ಅದಕ್ಕೆ ನಾವು ಏನ್ ಕಂಪ್ನಿ ಮಾಡಿರ್ತಾರೆ, ಈಗ ನಮ್ಮ ರೈತರ ಆಯ್ಕೆ ಮಾಡ್ಕೊಂಡಿದ್ದಂತ ಸಂಸ್ಥೆಗಳು ಇನ್ಸ್ಟಾಲೇಷನ್ ನ ಮಾಡ್ಕೊಡ್ಬೇಕಾಗ್ತದೆ ಸರ್. ಮಾಡ್ಕೊಡ್ತಾರೆ ಕೂಡ, ಹೌದು. ಅದ್ ನೀವ್ ಹೇಳ್ತಿರೋದು ಕರೆಕ್ಟ್ ಇದೆ. ರೈತರಿಗೆ ಕೆಲವೊಂದು ರೈತರಿಗೆ ಜ್ಞಾನ ಇಲ್ದೆಲ್ಲ ಇದ್ರು ಪ್ರಬುದ್ಧ ರೈತರು ಕೂಡ ಇರ್ತಾರೆ, ಅಲ್ಲೇ ಆ ತಿಳುವಳಿಕೆ ಕಡಿಮೆ ಇರೋ ರೈತರು ಇರ್ತಾರೆ. ಅಂದ್ರೆ 2 ಜನದಲ್ಲಿ ನಾವು ಅವ್ರು ಮಾಡ್ಕೊಡ್ಬೇಕಲ್ಲ. ಮಾಡ್ಕೊಡ್ಬೇಕಾದ್ರೆ ನಮ್ಗೆ ಸಂಸ್ಥೆಯವರು ಇರ್ತಾರ, ಯಾರೋ ನಮ್ಮ ಈಗ RTGS ಮಾಡಿರ್ತಾರೆ, ಅದು ನಮ್ಮ ಸಂಸ್ಥೆನ ಆಯ್ಕೆ ಮಾಡ್ತಾರೆ ರೈತರು. ಈ ಸೀನಿಯರಿಟಿ ಒಳಗಡೆ ರೈತರಿಗೆ ಅವಕಾಶ ಇದೆ, ಯಾವ ಸಂಸ್ಥೆ ಬೇಕಾದ್ರೆ ಆಯ್ಕೆ ಮಾಡಬಹುದು. ಆ ಸಂಸ್ಥೆಯವರೇ ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾರೆ ಸರ್. ಅದನ್ನ ಇನ್ಸ್ಟಾಲೇಷನ್ ಸರ್ಟಿಫಿಕೇಟ್ ಕೂಡ ನಾವು ಅವ್ರ ಕಡೆಯಿಂದ ತಗೊಂತೀವಿ ಸರ್. ನೀವು ಸರ್ಕಾರದ ಬೇರೆ ಇಲಾಖೆಯಿಂದ ನೀರಿನ ದೃಢೀಕರಣ ಪತ್ರ ತಗೊಳ್ತೀನಿ ಅಂತ ಹೇಳಿದ್ರಿ. ಆಯ್ತು, ಇದು ನನ್ನ ಸ್ಕೀಮಿಗೆ ನಾನು ತಗೋಬೇಕಾಗತ್ತೆ. ನೀರಿದೆ, ಬೋರ್ವೆಲ್ ಕೊರ್ಸೋದಿಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ, ಅವಾಗ ಏನ್ ಮಾಡ್ಬೇಕು ಸರ್? ಇದು ನಮ್ಮ ಇಲಾಖೆಗೆ ಒಳಪಡ್ದಿದ್ರು ನಾನೊಂದು ರೈತ ಬಂದವರಿಗೆ ನಾನೊಂದು ಸಲಹೆ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಬೋರ್ವೆಲ್ ಇಲ್ಲ ಅಂತ ಹೇಳ್ತಿದ್ದೀರಾ, ಸಾಧ್ಯತೆ ಇದ್ರೆ ಕೃಷಿ ಹೊಂಡನ ತಗ್ಸಿ ಮಾಡಬಹುದು ಒಂದು, ಇಲ್ಲ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನೀವು ಕೂಡ ಬೋರ್ವೆಲ್ ಅನ್ನ ತಗ್ಸ್ಲಿಕ್ಕೆ ಅವಕಾಶ ಇದ್ರೆ ಅಲ್ಲಿ ಒಂದ್ ಸ್ವಲ್ಪ ಸಂಪರ್ಕ ಮಾಡ್ಬೇಕಾಗ್ತದೆ. ಮತ್ತೆ ಅಂಬೇಡ್ಕರ್ ಬೋರ್ಡ್ ಅಂತ ಒಂದು ಬರುತ್ತೆ, ಇದು SC/ST ಬೋರ್ಡ್ ಅಂತ ಬರುತ್ತೆ, ಅಲ್ಲಿ ಕೂಡ ನೀವು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನೀವು ಅದನ್ನ ಪಡಿಬಹುದಾಗಿದೆ ಸರ್. 90% ಅನುದಾನ ಅಂತ ಹೇಳಿದ್ರೆ ಇನ್ನು 10% ರೈತರು ಆ ಖರ್ಚನ್ನ ಭರಿಸಬೇಕಾಗತ್ತೆ. ಹಾ ಸರ್, ಫಾರ್ ಎಕ್ಸಾಂಪಲ್ ಈಗ ನನಗೆ ಹೇಳಿದಂಗೆ 1932 ಕಟ್ಟಬೇಕಾಗ್ತದೆ ಸರ್ ರೈತರು. ಬರೀ 1932 ಕಟ್ಟ? ಆಯ್ತು, ನನಗೆ ನೀರು ಚೆನ್ನಾಗಿ ಬಂದಿದೆ, ನೀವು ಹೇಳಿದ ಪ್ರಕಾರನೇ ಮಾಡ್ತಾ ಇದ್ದೇವೆ. ಅದರ ಮೇಂಟೆನೆನ್ಸ್ ಒಂದು ಎಲ್ಲೋ ಒಂದ್ ಕಡೆ ಪೈಪ್ ತೂತ ಆಗತ್ತೆ 1 ವರ್ಷ ಆದ್ಮೇಲೆ, ಅಥವಾ ಇನ್ನೊಂದು ಯಾವ್ದೋ ಒಡ್ಕಂಡೇ ಹೋಗತ್ತೆ, ಇಂಥ ಸಂದರ್ಭಗಳಲ್ಲಿ ಮತ್ತೆ ಇಲಾಖೆ ನೆರವಿಗೆ ಬರುತ್ತೆ? ಬರುತ್ತೆ ಸರ್. ನೀವು ಹೇಳ್ತಿರೋದು ಪೈಪ್ಗಳು ಸರಿ ಇಲ್ಲದಾಗ ನಾವೇನು ಮಾಡಬೇಕು, ರೈತರಿಗೆ ಒಂದು ಅವಕಾಶ ಇದೆ ಏನಂದ್ರೆ ಪೈಪ್ ಇಂಡಿವಿಜುವಲ್ ಪೈಪ್ ಇದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಇದೆ. ನಮ್ಮ ಇವರು ಸಂಸ್ಥೆಯವರಾಗಿರಲಿ ನಮ್ಮ ಇವರು ಈ ಪೈಪ್ಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಿದೆ. ಮತ್ತು ಇನ್ನೊಂದು ಏನಂದ್ರೆ ರೈತರಿಗೆ ಅವಕಾಶ ಇದೆ ಈ ತರ ಆಗಿರೋ ಡ್ಯಾಮೇಜ್ ಆಗಿರೋದನ್ನ ಕ್ವಾಲಿಟಿ ಪೈಪ್ಸ್ ಅನ್ನ ಕೊಡಬೇಕು ಅಂತ ನಾವು ಮೊದಲನೇದಾಗಿ ಈ ಯೋಜನೆ ಒಳಗಡೆ ಹೇಳಿರ್ತೀವಿ. ಎಲ್ಲ ಸಂಸ್ಥೆಗಳಿಗೆ ಈ ತರ ಒಳಪಟ್ಟಿರ್ತಾರೆ, ಯಾವ ನಿಬಂಧನೆಗಳಿಗೆ ಒಳಪಟ್ಟಿರ್ತಾರೆ ಅವ್ರು ಹಂಗೇನಾದ್ರು ಆದ್ರೆ ರಿಪ್ಲೇಸ್ ಮಾಡ್ತಾರೆ. ಮತ್ತೆ ಕಾಲಕಾಲ ಕ್ರಮೇಣ ನಾವೇನ್ ಮಾಡ್ತೀವಿ, ಎಲ್ಲಾ ಸಂಸ್ಥೆಗಳ ಗುಣ ನಿಯಂತ್ರಣವನ್ನು ಕೂಡ ನಾವು ಒಳಪಡಿಸ್ತೀವಿ. ಗುಣ ನಿಯಂತ್ರಣ ಅಂದ ತಕ್ಷಣ ನಮಗೆ ಡ್ಯಾಮೇಜ್ ಆಗುತ್ತೋ, ಲೀಕೇಜ್ ಆಗುತ್ತೋ, ಇದು ಸ್ಪ್ರಿಂಕ್ಲರ್ ಆಗದ ಇದು ಜೆಟ್ ಹೊಡೆಯುತ್ತೋ ಇಲ್ವೋ ಅನ್ನೋದಕ್ಕೆ ನಾವೊಂದು ರೈತರ ತಾಕಿನಲ್ಲೇ ಕೂಡ ನಾವು ಅದನ್ನ ಸ್ಯಾಂಪಲ್ ಅನ್ನ ತೆಗೆದು ನಾವು ಪರಿವೀಕ್ಷಣೆಗೆ ಕಳಿಸ್ಕೊಡ್ತೀವಿ ಸರ್. ಅದನ್ನ ಆ ರೀತಿ ಆಗ್ಲಿಕ್ಕಿಲ್ಲ, ಆದ್ರೆ ನಾವು ಅದನ್ನ ಸಂಸ್ಥೆ ವತಿಯಿಂದ ನಾವು ಅದನ್ನ ಇದ್ ಮಾಡಿಸ್ಕೊಡ. ಒಂದ್ ಎಕರೆ ಜಮೀನು ಇರುತ್ತೆ, ಇನ್ನೊಂದು ಎಕರೆ ಬಗರ್ ಹುಕುಂ ಅಲ್ಲಿ ಅನಧಿಕೃತವಾಗಿ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಆತ ಅಲ್ಲಿಗೂ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾನೆ ಅಂತನ್ನೋದಾದ್ರೆ ಹೇಗೆ ಅದು? ಸರ್, ನೀವು ಕೇಳಿದ್ದು ಈಗ ಕ್ವಶನ್ ವಿಚಿತ್ರವಾಗಿದೆ. ಏನೇ ಅಂದ್ರೆ ಈಗ ನೀವು ರೈತ ಬಂದವರು, ಈಗ ನಮ್ಮ ಯಾವುದೇ ಯೋಜನೆ ಇಲ್ಲ ಆದ್ರೂ ಕೂಡ ಈಗ ಪಾಣಿ ಇದ್ರೆ ಮಾತ್ರ ಸಹಾಯಧನವನ್ನು ಕೊಡಲಿಕ್ಕೆ ಇದೆ ಸದ್ಯಕ್ಕೆ ಗೈಡ್ಲೈನ್ ಅಲ್ಲ, ಅಂದ್ರೆ ಮಾನದಂಡಗಳಲ್ಲಿ. ಈಗ ನೀವು ಹೇಳಿದ್ರೆ ಆಯ್ಸ್ಕೊಳಕ್ ನಾವೇನ್ ಬೇಡ ಅನ್ನಲ್ಲ ಸರ್, ಯಾವುದೇ ಕಾರಣಕ್ಕೂ ಬೇಡ ಅನ್ನಲ್ಲ. ಅದು ನಮಗ್ ಬೇಕಾಗಿರೋ ನಾರ್ಮ್ಸ್ ಅಂದ್ರೆ ನಿಬಂಧನೆಗಳಲ್ಲಿ ಒಂದ್ ಎಕರೆ ಒಂದ್ ಗುಂಟೆ ಅಂತ ಬೇಕಾಗ್ತದೆ. ಒಂದ್ ಎಕರೆ ಸೆಟ್ಗೆ ಒಂದ್ ಎಕರೆ ಒಂದ್ ಗುಂಟೆ ಬೇಕಾಗ್ತದೆ. ಆ ಒಂದ್ ಮಾನದಂಡ ಇದ್ರೆ 100% ರೈತ ತಗೋಬಹುದು ತುಂತುರು ನೀರಾವರಿ ಘಟಕನ, ಅದಕ್ಕೆ ಕೂಡ ಆಯ್ಸ್ಕೋಬಹುದು. ಆದ್ರೆ ಅದರಿಂದ ನಾವು ಸಹಾಯಧನ ಪಡಿತೀನಿ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಆ ಸರ್ಕಾರದ ಯೋಜನೆಯಲ್ಲಿ ಕೆಲವೊಂದು ನಿಬಂಧನೆಗಳಿರುತ್ತೆ, ಆ ನಿಬಂಧನೆಗೆ ಒಳಪಟ್ಟು ನಾವು ದಾಖಲಾತಿಗಳನ್ನು ಕೂಡ ತಗೋಬೇಕಾಗ್ತದೆ. ಪಾಣಿ ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ, ನೀರಿನ ಸರ್ಟಿಫಿಕೇಟ್ ಆಗಿರಲಿ, ಆ ತರ ತಗೋಬೇಕಾಗಿರೋದ್ರಿಂದ. ಮತ್ತೆ ಚಪ್ಪಕಗದ ಕೂಡ ತಗೊಂತೀವಿ, ಅಂದ್ರೆ 3 ವರ್ಷ ನಾವು ಪ್ರಭಾರ ಮಾಡಲ್ಲ ಅಂತೇಳಿ ಕೂಡ ತಗೊಂತೀವಿ. ಅದ್ರ ರೈತರು ಮತ್ತೆ ತಗೊಂಡು ಮತ್ತೆ ಬೇರೆಯವ್ರಿಗೆ ಕೊಡಂಗಿಲ್ಲ, ಅದೊಂದು ಸರ್ಟಿಫಿಕೇಟ್ ಇರ್ತದೆ. ಅದೇ ರೀತಿಯಲ್ಲಿ ನಿಬಂಧನೆ ಒಳಪಟ್ಟಿರೋದ್ರಿಂದ ಬಗರುಕುಂ ಇದು ಪ್ರಶ್ನೆ ಬರಲ್ಲ ಅಂತ ಅನ್ಕಂತೀನಿ. ಒಳ್ಳೇದು ಶಿವಪ್ರಕಾಶ್. ನಾವು ಮುಖ್ಯವಾಗಿ ಈ ಮಾತಾಡಿದ ಉದ್ದೇಶ ಏನು ಅಂದ್ರೆ ನೀರಿನ ಒಂದು ಸದ್ಬಳಕೆ, ಅದನ್ನ ಹೆಚ್ಚು ತುಂಬಾ ನೀರನ್ನ ಉಪಯೋಗ ಮಾಡಿದಲೆ ಕಮ್ಮಿ ನೀರನ್ನ ಮಾಡಿ ಅದು ನೀರನ್ನ ಸಂರಕ್ಷಣೆ ಮಾಡಿದ ಹಾಗೂ ಆಯ್ತು, ಜೊತೆಗೆ ಅದಕ್ಕೆ ಬೆಳೆಗೆ ಹೆಚ್ಚಿನ ಉತ್ಪಾದನೆಯೂ ಆಯ್ತು. ಇದ್ರ ಜೊತೆಗೆ ಸರ್ಕಾರದ ಒಂದು ಯೋಜನೆ ಹೇಗೆ ಏನು ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಿ, ನಿಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್. ಇದುವರೆಗೂ ಪ್ರಧಾನಮಂತ್ರಿಗಳ ಕೃಷಿ ಸಿಂಚಾಯಿ ಯೋಜನೆಯ ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮ ಈ ಕುರಿತು ಶಿವಮೊಗ್ಗ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಅಧಿಕಾರಿಯಾದ ಶಿವಪ್ರಸಾದ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಎ ಸುದರ್ಶನ. ಈಗ ಒಂದು ಪರಿಸರ ಗೀತೆ ಕೇಳೋಣ. ಕಾಡು ಸುಡಲಿಲ್ಲ, ಬೇಸಿಗೆ ಬೇಗೆ ಬಂದಿಲ್ಲ, ಕಾಡಿಚ್ಚಲು ಕಾಡು ಸುಡಲಿಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಬೋಳುಗುಡ್ಡದಲ್ಲಿ ಕಾವೆ ಒಂದು ಇದನಲುಬಿದೆಯಲ್ಲ, ಇದನಲುಬಿದೆಯಲ್ಲ, ಬೇಸಿಗೆ ಬೇಗೆ ಬಂದಿಲ್ಲ, ಕಾಡಿಚ್ಚಲು ಕಾಡು ಸುಡಲಿಲ್ಲ. ಜಗವೆಲ್ಲ ಚುಕ್ಕಿಗಳಿಲ್ಲದ ಬಾನಂತೆ, ಹಸಿರು ಇಲ್ಲದ ಧರೆಯೆಲ್ಲ ಉಸಿರು ಇಲ್ಲದ ಶವದಂತೆ, ಗಿಡ ಮರ ಇಲ್ಲದ ಜಗವೆಲ್ಲ ಚುಕ್ಕಿಗಳಿಲ್ಲದ ಬಾನಂತೆ,